ನದ ಹರಿದರೆ ಸಸ್ಯ ಸಂಕುಲ ಗಿರಿದರಿ ಉಳಿದರೆ ಈಧರೆ ಶ್ಯಾಮಲ ನದಿನದ ಹರಿದರೆ ಸಸ್ಯ ಸಂಕುಲ ಗಿರಿದರಿ ಉಳಿದರೆ ಈಧರೆ ಶ್ಯಾಮಲ ಇರಲಿರಲಿ ಪರಿಸರ ನಿತ್ಯ ನಿರ್ಮಲ ಕಾಡು ಕಡಲು ನಗುತ್ತಿದೆ ಗೋಕುಲ ಹಸಿರಿನ ಪರಿಸರ ತಾಯಿ ಬಂಜರು ಬೆಟ್ಟ ಗುಡ್ಡ ಹಾಳಾಗಲು ಧಾರಿಣಿ ಗಾರುಗಾರು ಹಸಿ ಹಸಿರಿನ ಪರಿಸರ ಎಡ ಬಲ ಇರಲು ಶರೀರ ಸೊಗಬು ಎಲ್ಲ ಹಾಳಾದರೆ ವಿಕೃತಿಯ ರೋಗವು ಇಳೆಯಲ್ಲಿ ಮಳೆ ಬೆಳೆ ಶರೀರ ಸೊಗಬು ಎಲ್ಲ ಹಾಳಾದರೆ ವಿಕೃತಿಯ ರೋಗವು ಮನೆಗೊಂದು ಗಿಡ ನೆಡಿ ಎಲ್ಲಕ್ಕೂ ಮೊದಲು ಭೂಮಿ ಬರಡಾದರೆ ದುರಂತ ಹಸಿರಿನ ಪರಿಸರ ಎಡ ಫಲ ಇರಲು ಭೂಮಿ ಬಾನಿಗೆ ಶುಭಕರ ಆನಂದ ಹೊನಲು ಗಣಿಗಾರಿಕೆ ನಡೆಯಲು ಭೂಮಿ ತಾಯಿ ಗಾರು ಹಸಿ ಹಸಿರಿನ ಪರಿಸರ ಎಡ ಬಲ ಇರಲು ಕಡಿಬುದು ಬೇಡ ಹರಿದ್ವರ್ಣ ನಿಜ ಋತುಮಾನ ವಿಕೃತಿಯಾದರೆ ದಿನ ಶೋಕ ಗಾನ ಕಾಡು ಮೇಡುಗಳು ಹೇಗೆ ಸೃಷ್ಟಿಯಾದವಲ್ವಾ ಗುಡ್ಡ ಬೆಟ್ಟಗಳು ಸಹ ಈ ಗುಡ್ಡ ಬೆಟ್ಟಗಳೊಂದಿಗೆ ಬೆಳೆಯುವ ನಾನಾ ರೀತಿಯ ಸಸ್ಯ ಸಂಕುಲ ಅನೇಕರಿಗೆ ಸೋಜಿಗವಾಗಿ ಕಾಣುತ್ತೆ ಅಧ್ಯಯನಕ್ಕೂ ಏನೆಲ್ಲ ವಸ್ತುವನ್ನ ಒದಗಿಸುತ್ತೆ ನೋಡಿ ಸೂರ್ಯ ಎಲ್ಲಾ ಸಸ್ಯಗಳಿಗೂ ತಲುಪುವಂತೆ ಎಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾನೆ ಅಲ್ವಾ ಸಂದು ಸಂದನ್ನ ಹುಡಿಕೊಂಡು ಎಲೆಗಳ ಮೇಲೆ ಬಿಸಿಲು ಬಿದ್ದಾಗ್ಲೇ ಆ ಸಸ್ಯಕ್ಕೆ ಸಂತೋಷ ಸೂರ್ಯನ ಬಿಸಿಲಿನಿಂದ ಉಜ್ವಲವಾಗಿ ಆರೋಗ್ಯಕರವಾಗಿ ಬೆಳೆಯುವ ಸಸ್ಯ ಸಂಕುಲದ ಆಶಯದಲ್ಲಿ ಅನೇಕ ಜೀವಿಗಳು ಬದುಕ್ತವೆ ಬೆಳೀತವೆ ಮಣ್ಣಿನಲ್ಲಿ ನಾನಾ ರೀತಿಯ ಸೂಕ್ಷ್ಮ ಜೀವಿಗಳು ಸಹ ಸಮೃದ್ಧಿಯಾಗಿರುವ ಸಸ್ಯ ಸಂಕುಲದ ಪ್ರದೇಶದಲ್ಲಿ ಚೆನ್ನಾಗಿರ್ತವೆ ಆದರೆ ಮರಗಿಡಗಳನ್ನ ಕಡದಷ್ಟು ಪರಿಸರಕ್ಕೂ ಹಾನಿ ವನ್ಯಜೀವಿಗಳಿಗೂ ತೊಂದರೆ ಅದರಿಂದ ಮನುಷ್ಯರಿಗೂ ಸಮಾಜಕ್ಕೂ ತಾಪತ್ರಯ ರೈತ ಬಾಂಧವರೇ ನಮ್ಮ ಪ್ರದೇಶಗಳಲ್ಲಿ ವಿಭಿನ್ನವಾದ ಸಸ್ಯ ಸಂಕುಲ ಮರಗಿಡಗಳು ಇದ್ದಷ್ಟು ಅದು ಶೋಭಾಯಮಾನ ಇನ್ನು ಮುಂದೆ ರಾಜೇಶ್ ಮತ್ತು ಉಷಾ ಗಣೇಶ್ ಅವರ ಕಂಠದಲ್ಲಿನ ಬೇಟೆಗಾರ ಎಂಬ ಚಿತ್ರದ ನೀಲಿ ಕೊಡೆಯ ಕೆಳಗೆ ಎಂಬ ಗೀತೆಯನ್ನು ಕೇಳಲಿದ್ದೇವೆ ಗೀತ ರಚನೆ ರಮೇಶ್ ರಾವ್ ಸಂಗೀತ ಸಾಧು ಕೋಕಿಲ ಸಿರಬಾಲು ನೀ ನೋಡು ಬ್ಯೂಟಿ ನೋಡು ನೇಚರ್ಸ್ ಗಾರ್ಡನ್ ಸುತ್ತಲು ಮೌಂಟನ್ ಗ್ರೀನಿಶ್ ಫೌಂಟನ್ ಕಣ್ಣಿಗೆ ಶಾಂಪೇನ್ ಗರೇ ಸಲೇಸ ರೇ ಗರೇ ಸಲೇಸ ರೇ ಗರೇ ಸಲೇಸ ರೇ ಗರೇ ಸಲೇಸ ನೀಲಿ ಕೊಣೆಯ ಕೊಳಗೆ ನೋಡು ಕಾಡು ಮೇಡು ಈ ನಾಡು ಸೃಷ್ಟಿ ಬೀಡು ಜಾಲಿಯಾಗಿ ನಾಲಿ ಹಾಡು ಹಸಿರ ಬಾಲೆ ನೀ ನೋಡು ಬ್ಯೂಟಿ ನೋಡು ಕಟ್ಟಡಗಳ ಕಟ್ಟಿ ನೆರೆಯೋ ಜನಗಳು ನಲ್ಲಿ ನೀರು ಗಲ್ಲಿ ಧೂಳು ತಿಂದು ತೇಗಿ ಬೀಗು ಪೇಟೆ ಪ್ರಜೆಗಳು ಹರಿಯೋ ಝರಿಯ ತೊರೆಯ ದನಿಯ ಸ್ವರಗಳಲ್ಲಿ ಸ್ನೇಹ ಪ್ರೀತಿ ನುಡಿಗಳು ಮಾತು ಬರದ ಮೋಸ ಇರದ ಪಕ್ಷಿ ಪ್ರಾಣಿ ಗುಂಡು ಒಳ್ಳೆ ಗುಣಗಳು ಗಾಳಿ ಅಚ್ಚ ಪ್ರೇಮ ಹಚ್ಚ ಹಸಿರ ರಾಶಿಯಲ್ಲಿ ರಸ ನಿಮಿಷ ಖುಷಿ ಖುಷಿ ಹರುಷ ಹಾಡಿದ ಹಸಿರಲೆ ದಿಂತ ತಕಿಟ ತಾತಕಿಟ ತತಕಿಟ ತಾತಕಿಟ ದಿಂತ ತಕಿಟ ತತಕಿಟ ತತಕಿಟ ತದಗಿಡ ತದಗಿಡ ತಕತ ರೀಗರಿ ಸನಿ ಸರಿ ಗರಿ ಸನಿ ಸ ರೀಗರಿ ಸನಿ ಸರಿ ಗರಿ ಸನಿ ಸರಿ ಗರಿ ನಿ ಸ ತಾಯು ಕೊಂದ ಪಾಪ ತಾನೆ ಪೋಷಿಸಿ ಅರುನಾಡ ಭೂಷಣ ಶ್ರೀಗಂಧದ ಸುಮಧುರ ಲೇಪನ ಇಳೆಯ ಕಳೆಯ ಮಳೆಯ ಬೆಳೆಯ ಉಳಿಸಿ ಬೆಳೆಸಿ ಗೆಳೆಯದೆ ನೀಲಿ ಕೊಣೆಯ ಕಣಗೆ ನೋಡು ಕಾಡು ಮೇಡು ಚಾಲಿಯಾಗಿ ನಾಲಿ ಹಾಡು ಹಸಿರ ಬಾಲೆ ನೀ ನೋಡು ಬ್ಯೂಟಿ ನೋಡು ಕೇಳುಗರೆ. ಈ ಹಾಡನ್ನ ನೀವು ಕೇಳ್ತಾ ಇರ್ರಿ, ಏನು ಸಂದೇಶ ಕೊಡುತ್ತಂತ ಅನ್ಕೊಂಡು ಯೋಚನೆ ಮಾಡಿ. ನಂಬರ್ 73 ಶಾಂತಿ ನಿವಾಸ್ ಈ ಚಿತ್ರದಲ್ಲಿನ ತಿರುಗೋ ಭೂಮಿ ತಿರುಗೋದನು ಮರೆಯೋದುಂಟೇನು ಎಂಬ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ಸಂಗೀತ ಭಾರದ್ವಾಜ್, ರಚನೆ ಕೆ ಕಲ್ಯಾಣ್. Oh ಕೊಂಡಾನೆಯಲ್ಲಿ ಮೀನುಗಳೆಂದು ಓಡೋದುಂಟೇನೋ, ಕಲ್ಲಾನೆಯಲ್ಲಿ ಮರಗಳು ಎಂದು ಬೆಳೆಯೋದುಂಟೇನೋ, ನಗುವಾಗ ನಗಲೇಬೇಕು ಅಳುವಾಗ ಅಳಲೇಬೇಕು, ಈ ಜೀವನದ ಬಂಡಿಯಲ್ಲಿ ಚಕ್ರಗಳ ಸಾಗಿರಬೇಕು, ತಿರುಗೋ ಭೂಮಿ ತಿರುಗೋದನ್ನ ಮರೆಯೋದುಂಟೇನೋ, ಕಡಲು ಎಂದು ನದಿಗಳ ಹಾಗೆ ಹರಿಯೋದುಂಟೇನೋ, ಸುರಿಸದ ಜನರನ್ನು ಆ ದೇವರೇ ಸಹಿಸೋದಿಲ್ಲ, ಕೊಡುಗಿರು ಕಾಲವನ್ನು ತಡೆಯಲು ಸಾಧ್ಯವೇ ಇಲ್ಲ, ನಿಂತಿರುವ ಗಿರಿ ಬೆಟ್ಟಗಳ ಕದಲಿಸ ಮಾತೇ ಇಲ್ಲ, ಈ ಬಾಳಿನ ಸತ್ಯ ಇದು, ಮೋಡಕ್ಕೆ ಮನೆಯೂ ಎಲ್ಲುಂಟು ಮುಗಿಲಿಗೆ ಕೊನೆಯೂ ಎಲ್ಲುಂಟು, ನೀರೇ ಎರೆಯದ ಶ್ರೀಗಂಧ ಚರಿಯುಂಟು ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇದರಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ತಾಂತ್ರಿಕತೆಗಳು ಈ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರಿಂದ ವಿಚಾರ ಪ್ರಸ್ತಾಪವನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವು ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಮಡಿಕೇರಿ ಸಂಪಾಜೆ ಹೆದ್ದಾರಿ ಮಾರ್ಗದ ಮದೆನಾಡ ಹತ್ತಿರ ರಸ್ತೆ ಬಿರುಕು ಬಿಟ್ಟಿದ್ದ ಜಾಗಕ್ಕೆ ಸಂಸದರಾದ ಪ್ರತಾಪ್ ಸಿಂಹ ಮತ್ತೆ ಶಾಸಕರಾದ ಕೆಜಿ ಬೋಪಯ್ಯ ಅವು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದವು. ಮತ್ತೆ ಮಾತನಾಡಿದ ಸಂಸದರಾದ ಪ್ರತಾಪ್ ಸಿಂಹವು, ಕಳೆದ 3 ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಕೃತಿಕ ವಿಕೋಪ ಆಗ್ತಾ ಉಂಟು. ಈ ಸಲ ಅಂತ ಅವಘಡ ಆಗದಂಗೆ ಎಚ್ಚರ ವಹಿಸುವ ನಿಟ್ಟಿನಲ್ಲಿ ಮಡಿಕೇರಿ ಸಂಪಾಜೆ ಮಾರ್ಗದ 18 ಕಡೆ ತಡೆಗೋಡೆ ಕಟ್ಟಿಗೆ ಉದ್ದೇಶಿಸಲಾಗಿತ್ತು. ಸುಮಾರು ಕಡೆ ಚರಂಡಿ ಹಾಳಾಗಿದ್ದು ರಸ್ತೆ ಸನ ಬಿರುಕು ಬಿಟ್ಟುಟು ಅದನ್ನು ಸರಿ ಮಾಡ್ಕೊಳೋ ಕೂತ ಹೇಳ್ದು. ಮದೆನಾಡ ಹತ್ರ ಭೂಮಿನ ಒಳಗಿಂದ ಜಲ ಉಕ್ಕಿ ಬರ್ತಿರೋದ್ರಿಂದ ತಜ್ಞರನ್ನ ಮಣ್ಣು ಪರೀಕ್ಷೆ ಮಾಡಿಸಿ ರಸ್ತೆ ಹಾಳಾಗದಂಗೆ ಅಗತ್ಯ ಕ್ರಮ ತಕ್ಕಣಲಾದೇತ ಇವು ತಿಳಿಸಿದವು. ಈ ಸಂದರ್ಭದಲ್ಲಿ ಪಶ್ಚಿಮಘಟ್ಟ ಕಾರ್ಯಪಡೆನ ಅಧ್ಯಕ್ಷರಾದ ಶಾಂತೇಂದ್ರ ರವಿ ಕುಶಾಲಪ್ಪ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಮೇಶ್ ಹೊಳ್ಳ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಪ್ರಸಿದ್ಧ ಚಿತ್ರಕಲಾವಿದ, ರಂಗ ನಿರ್ದೇಶಕ, ಕಲಾಕೋವಿದ ಮೋಹನ್ ಸೋನಾರ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಯಕ್ರಮ ಇಂದು ಸುಳ್ಯದ ಕೆವಿಜಿ ಆಯುರ್ವೇದ ಕಾಲೇಜಿನ ಸಭಾಪಾಡೆಯಲ್ಲಿ ನಡೆದು. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸುಳ್ಯದ ಅಧ್ಯಕ್ಷರಾದ ಡಾ ಕೆವಿ ಚಿದಾನಂದ ಅವು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದವು. ಈ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ಕೆ ಚಿನ್ನಪ್ಪಗೌಡ, ಕವಿಗಳಾದ ಸುಬ್ರಾಯ ಚೊಕ್ಕಾಡಿ, ಜೀವನ್ ರಾಮ್ ಸುಳ್ಯ, ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಒಬ್ಬ ಸಾಧಾರಣ ಮನುಷ್ಯ ಹೆಂಗೆ ಬೆಳೆದು ಸಾಧನೆ ಮಾಡ್ತು ತಿಳಿದು ಈ ಚಿತ್ರದಲ್ಲಿ ಬಹಳ ಲಾಯ್ಕಲ್ಲಿ ಮೂಡಿಬಂದುಟು. ನಾಡ್ದು 4ನೇ ತಾರೀಕಿಗೆ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ಈ ಸಾಕ್ಷ್ಯಚಿತ್ರ ಪ್ರದರ್ಶನ ಇದೆ. ಕೊಡಗು ಜಿಲ್ಲೆಯಲ್ಲಿ ಇಂದು 82 ಹೊಸ ಕೋವಿಡ್ 19 ಪ್ರಕರಣಗಳ ವರದಿಯಾಯಿತು. ಮಡಿಕೇರಿ ತಾಲೂಕಲ್ಲಿ 27, ಸೋಮರಪೇಟೆ ತಾಲೂಕಲ್ಲಿ 19 ಮತ್ತು ವಿರಾಜಪೇಟೆ ತಾಲೂಕಲ್ಲಿ 36 ಪ್ರಕರಣಗಳು ಕಂಡುಬಂದಿತು. ಜಿಲ್ಲೆಯ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 31,711 ಆಗಿದ್ದು ಕಳೆದ 24 ಗಂಟೆಗಳಲ್ಲಿ 95 ಜನ ಹುಷಾರಾಗಿ ಮನೆಗೆ ಹೋಗಲು 455 ಸಕ್ರಿಯ ಪ್ರಕರಣಗಳು ಇದ್ದು 24 ಗಂಟೆಗಳ ಅವಧಿಯಲ್ಲಿ 1 ಸಾವು ಅಟ್ಟು. ಇಲ್ಲಿ ಮುಟ್ಟ 397 ಮರಣ ಪ್ರಕರಣಗಳ ವರದಿಯಾಯಿತು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 85 ಆಗಿದ್ದು ಪಾಸಿಟಿವಿಟಿ ರೇಟ್ 3.24% ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವು ತಿಳಿಸೇಳು. ಸ್ವಾತಂತ್ರ್ಯ ದಿನಾಚರಣೆ ನಿಟ್ಟಿನಲ್ಲಿ 2021 ಆಗಸ್ಟ್ ತಿಂಗಳಿಡೀ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲಾ ಪುಸ್ತಕಗಳನ್ನ 50% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗಿದೆ. ಬೆಂಗಳೂರಿನ ಕನ್ನಡ ಭವನದ ಸಿರಿಗನ್ನಡ ಪುಸ್ತಕ ಮಳಿಗೆ ಹಂಗೆ ಎಲ್ಲಾ ಜಿಲ್ಲೆಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಮತ್ತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಆನ್ಲೈನ್ ಪುಸ್ತಕ ವಿಭಾಗದಲ್ಲಿ ಈ ರಿಯಾಯಿತಿ ಸಿಕ್ಕಿದೆ ಅಂತ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಯವು ತಿಳಿಸೇಳು. ಕರ್ನಾಟಕ ಸರ್ಕಾರದ ಆದೇಶದಂಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇಕೆವೈಸಿ ಕಾರ್ಯನ ಮತ್ತೆ ಶುರು ಮಾಡಿದ್ದು, ಈ ಹಿಂದೆ ಇಕೆವೈಸಿ ಮಾಡಿಸದ ಅಂತ್ಯೋದಯ ಅನ್ನ ಯೋಜನೆ, ಆದ್ಯತಾ ಪಡಿತರ ಚೀಟಿ ಮತ್ತೆ ಆದ್ಯತೇತರ ಪಡಿತರ ಚೀಟಿಗಳಲ್ಲಿ ಸೇರ್ಪಡೆ ಆಗಿರುವ ಸದಸ್ಯರು ಬೇಗನೆ ತಮ್ಮ ವ್ಯಾಪ್ತಿನ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಇಕೆವೈಸಿ ಮಾಡಿಸಿಕೊಳ್ಳಬೇಕು. August 1-10 ಮುಟ್ಟ ಎಲ್ಲಾ ಸದಸ್ಯರು ಈ ಸಲ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗಳಲ್ಲಿನೇ ಬೆರಳಿಚ್ಚಿಕೊಟ್ಟು ಈ ಕೆವೈಸಿ ಮಾಡಿಸೋಕು. ಇದಕ್ಕೆ ಯಾವುದೇ ಶುಲ್ಕ ಇರದುಲೆ. ಮಾಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಡಿತರ ಹಂಚಿಕೆ ಇರದುಲೆ ಅಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕರಾದ ಗೌರವ್ ಕುಮಾರ್ ಶೆಟ್ಟಿ ಅವರು ತಿಳಿಸೇಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ವತಿಯಿಂದ 2020-21 ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ರಾಜ್ಯನ ಪ್ರತಿನಿಧಿಸಿ ಪದಕ ಪಡ್ಕೊಂಡಿರುವ ಹಂಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತನ ಪ್ರತಿನಿಧಿಸಿ ಕರ್ನಾಟಕಕ್ಕೆ ಕೀರ್ತಿ ತಂದ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ನಗದು ಪುರಸ್ಕಾರಕ್ಕೆ ಹಂಗೆ ಕ್ರೀಡಾ ಪೋಷಕರಿಗೆ 5 ಲಕ್ಷ ರೂಪಾಯಿ ನಗದು ಇನಾಮಿಗೆ ಕರ್ನಾಟಕ ಕ್ರೀಡಾ ಪೋಷಕ ರತ್ನ ಪ್ರಶಸ್ತಿನ ಕೊಟ್ಟು ಗೌರವಿಸಲಾದೆ. ಕುಸಿರವು ಅರ್ಜಿನ ಇಲಾಖೆನ ಕಚೇರಿಯಿಂದ ಪಡ್ಕೊಂಡು ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಟ್ಟಿಗೆ August 25 ಕಚೇರಿಗೆ ತಲುಪಿಸಕೂತ ಇಲಾಖೆನ ಸಹಾಯಕ ನಿರ್ದೇಶಕರಾದ ಜಿಎಸ್ ಗುರುಸ್ವಾಮಿಯವರು ತಿಳಿಸೇಳು. 2021-22 ಸಾಲಿನಲ್ಲಿ ಬೆಳೆ ಸಮೀಕ್ಷೆನ ಇ ಆಡಳಿತ ಅಭಿವೃದ್ಧಿಪಡಿಸಿರುವ ರೈತ ಬೆಳೆ ಸಮೀಕ್ಷೆ ಆಪ್ 2021-22 ಮೂಲಕ ರೈತರೇ ತಾವು ಬೆಳೆದಿರುವ ಬೆಳೆನ ನಮೂದು ಮಾಡಕ್ಕೆ ಈ ಯೋಜನೆಯಡಿಯಲ್ಲಿ ಜಿಲ್ಲೆನ ರೈತರು ಸರ್ವೆ ನಂಬರ್ ಹಿಸ್ಸಾ ನಂಬರ್ ವಾರು ತಾವು ಬೆಳೆದ ಕೃಷಿ ಬೆಳೆ ಬಹುವಾರ್ಷಿಕ ತೋಟಗಾರಿಕೆ ಅರಣ್ಯ ಇತರ ಬೆಳೆಗಳನ್ನ ಪ್ಲೇಸ್ಟೋರ್ನಲ್ಲಿ ಇರುವ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ನ ಮೂಲಕ ನೋಂದಣಿ ಮಾಡಕ್ ರೈತರು ಇದರ ಸದುಪಯೋಗ ಪಡ್ಕೊಂಡು ನಿರ್ಕ ಮಾಡದ ಸಮಯದೊಳಗೆ ನಮೂದು ಮಾಡಕೂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ತಿಳಿಸೇಳು. ಇಂದು ಬೆಳಗ್ಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 8.84 mm ಮಳೆ ದಾಖಲಾಟು. ಜನವರಿಯಿಂದ ಇಲ್ಲಿ ಮುಟ್ಟ 1708.42 mm ಮಳೆ ಆದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 920 mm ಮಳೆ ದಾಖಲಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಂದು 10.50, ವಿರಾಜಪೇಟೆ ತಾಲೂಕಲ್ಲಿ 2.93, ಹಂಗೆ ಸೋಮರಪೇಟೆ ತಾಲೂಕಲ್ಲಿ 13.11 mm ಸರಾಸರಿ ಮಳೆ ದಾಖಲಾಟು. ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಆಗಲಿ ಗಡಿ ಗ್ರಾಮಗಳ ಸಮಸ್ಯೆಗಳಿಗೆ ಇನ್ನಷ್ಟು ಸ್ಪಂದಿಸಕೂತ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿನ ಸದಸ್ಯರು ತಿಳಿಸೇಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೂಡುಕೂಟಲಿ ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಬಾಡಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ಕನ್ನಡ ಜಾಗೃತಿ ಸಮಿತಿ ಸದಸ್ಯರ ಕಾರ್ಯಾಗಾರ ಹಂಗೆ ಸಮಿತಿ ಸದಸ್ಯರ ಸಂವಾದ ಸಭೆಯಲ್ಲಿ ಜಿಲ್ಲೆಯ ಪ್ರತಿನಿಧಿಗಳಾದ ಎಸ್ ಮಹೇಶ್, ಕಲಾವಿದ ರಾಜು ಮತ್ತು ರಂಜಿತಾ ಕಾರ್ಯಪ್ಪ ತಂಡ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಹಂಗೆ ಅಂತಾರಾಜ್ಯ ಗಡಿ ಗ್ರಾಮಗಳ ಸಮಸ್ಯೆನ ಬಗ್ಗೆ ಪ್ರಾಧಿಕಾರ ಇನ್ನೂ ಗಮನ ಸೆಳೆಯಕೂತ ತಿಳಿಸಿದರು. ಕರ್ನಾಟಕ ಕೇರಳ ರಾಜ್ಯದ ಗಡಿ ಜಿಲ್ಲೆ ಕೊಡಗಿನ ಗಡಿ ಗ್ರಾಮಗಳಾದ ಕುಟ್ಟ, ಮಾಕುಟ್ಟ ಹಂಗೆ ಕರಿಕೆ ಗ್ರಾಮಗಳ ಜನ ಕೆಲವೊಂದು ವಿಚಾರಗಳಿಗೆ ಹತ್ತಿರದ ರಾಜ್ಯನ ಅವಲಂಬನೆ ಮಾಡೋಕೂ, ಆದ್ದರಿಂದ ಇಲ್ಲಿ ಕನ್ನಡ ಶಾಲೆಗಳ ಬೆಳವಣಿಗೆಗೆ ಒತ್ತು ಕೊಡಕೂ ತಯು ಸಲಹೆ ಮಾಡಿಳು. ಈ ಸಂದರ್ಭದಲ್ಲಿ ಶಿಕ್ಷಣ ತಜ್ಞರಾದ ಡಾ ಗುರುರಾಜ್ ಕರ್ಜಗಿ, ಸಂಸ್ಕೃತಿ ಚಿಂತಕ ಸಚೇಂದ್ರ ಪ್ರಸಾದ್ ಸೇರಿದಂಗೆ ಮುಖ್ಯಪಟು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ದಕ್ಷಿಣ ಕೊಡಗಿನಲ್ಲಿಯೇ ಮೊದಲ ಬಾರಿಗೆ ವಿರಾಜಪೇಟೆಯಲ್ಲಿ ಆರಂಭವಾಗಿರುವ ಎಸ್ಆರ್ ನಾಯರಾ ಪೆಟ್ರೋಲ್ ಬಂಕ್ನಲ್ಲಿ ಗುಣಮಟ್ಟದ ಇಂಧನ, ಫ್ರೀ ನೈಟ್ರೋಜನ್ ಏರ್ ಸೇರಿದಂತೆ ಅತ್ಯುತ್ತಮ ಸೇವೆ ಲಭ್ಯ. ಭೇಟಿ ನೀಡಿ ನಯರಾ ಎನರ್ಜಿ, ಪಂಜರ್ಪೇಟೆ, ವಿರಾಜಪೇಟೆ. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದುವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. ಬ್ರೀತ್ ಲೈಕ್ ಅ ಲಯನ್, ಕ್ರಾಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕ್ಯಾಟ್ ಕೊಡಗು ಅವರ ಕ್ಯಾಟ್ ಮಾರ್ಟ್. ನಿಮ್ಮ ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿಗಳು, ದಿನಸಿ, ತರಕಾರಿ, ಮೀನು, ಮಾಂಸ ಎಲ್ಲವೂ ನಿಮ್ಮ ಕ್ಯಾಟ್ ಮಾರ್ಟ್ ಅಲ್ಲಿ ದೊರೆಯಲಿದೆ. ವಿರಾಜಪೇಟೆ, ಅಮ್ಮತ್ತಿ, ಕಕ್ಕಬ್ಬೆ, ಚಿಟ್ಟಳ್ಳಿಗಳಲ್ಲಿ ಹೊಸ ಮಾರ್ಟ್ ಸೌಲಭ್ಯ. ಅಲ್ಲದೆ ನಮ್ಮ ಉಚಿತ ಹೋಮ್ ಡೆಲಿವರಿ ಸೇವೆಗಾಗಿ ಕರೆ ಮಾಡಿ 6366922199. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ.